ವಂದೇ ಶ್ರೀರಾಮಾನುಜಾಚಾರ್ಯೋ ವಂದೇ ವಿಶಿಷ್ಟಾದ್ವೈತಾಚಾರ್ಯೋ ಮಂದಹಾಸಯುತ ಮುಖಾರವೃಂದ ಇಂದಿರ ರಮಣ ಪಾದಾಂಬುಜವೃಂದ ಪಿತವಸ್ತ್ರಾಂಕಿತ ಶಂಖಚಕ್ರತಖ್ಯಾತಚತುರ್ವೇದ ಸಾರಪ್ರಬಂದ ವಂದೇ ಶ್ರೀ ರಾಮಾನುಜಾಚಾರ್ಯೋ ದಂಡಕಮಂಡಲಂ ಕಾಶಾಯಾಂಬರಂ ಶಂಕರಾನಂದಸುತ ಯತಿವರಮಣಿಂ ವಿತರಾಗಮತಿ ಪ್ರಶಾಂತಹೃದಯ ಸಾಧಿತಾಯೋಜ್ಯ ಪದವೀ ನಿಲಯ ಸಾಧಿತಾಯೋಜ್ಯ ಪದವೀ ನಿಲಯ ವಂದೇ ಶ್ರೀರಾಮಾನುಜಾಚಾರ್ಯ ವಂದೇ ವಿಶಿಷ್ಟಾದ್ವೈತಾಚಾರ್ಯ ವಂದೇ ಶ್ರೀರಾಮ